ಕಿಸಾನ್ ವಾಣಿ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಈಗ ನಿಧನ ಸುದ್ದಿ. ಬೆಳ್ಳೂರು ಗ್ರಾಮ ಆಂಗೋಡ್ ಕೇರಿಕಾರಣನ ಬಾಚಿರ ಕಾವೇರಮ್ಮ ಇಂದು ಮರಣಪಟ್ಟಿದೆ. ಬಾಚಿರ ಪೌತಿ ಬೋಪಣ್ಣಂಡಾವು 89 ಬೈತ್ರ ಕಾವೇರಮ್ಮ ತಾಮನೆ ಮೂಟೇರಿ ಚೀರಂಡ ಆ್ಯಂಡ್ ಆಕಿರೆ ಕರೆಯ ನಾಳೆ ಮಧ್ಯಂತರ ಉಳ್ಳು ಆಂಗೋಡ್ ಸ್ವಂತ ಮನೆಯಲ್ಲಿ ನಡಪ. ಮೂಲತಃ ಚಿಟ್ಟಿಮಾನೆ ನಿವಾಸಿ, ಪ್ರಸ್ತುತ ಮಡಿಕೇರಿಯ ಗೌಳಿಬೀದಿಯಲ್ಲಿ ನೆಲೆಸಿರುವ ದಬ್ಬಡ್ಕ ಬಿ ರಮೇಶ್ ಅವರು ತಮ್ಮ 67 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ಮೃತರ ಅಂತ್ಯಕ್ರಿಯೆ ನಾಳೆ ಮಡಿಕೇರಿಯ ಗೌಡ ರುದ್ರಭೂಮಿಯಲ್ಲಿ ನಡೆಯಲಿದೆ. ಚೈಯಂಡಣಿ ಕೋಕೇರಿ ಗ್ರಾಮದ ಅರಮನೆಪಾಲ್ಯರ ದಿವಂಗತ ಬೊಗ್ಗ ಅವರ ಪತ್ನಿ ತಂಗಮ್ಮ ಕುಂಬೆ ಅವರು ಇಂದು ನಿಧನರಾಗಿರುತ್ತಾರೆ. 93 ವರ್ಷ ಪ್ರಾಯದ ಅರಮನೆಪಾಲ್ಯರ ತಂಗಮ್ಮ ಕುಂಬೆ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ಸ್ವಗೃಹದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದಿರಿ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ.ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪಿ. ಪ್ರಾಯೋಜಕರು ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಡಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. ಸುದ್ದಿ ಜೊಂಪೆ ಓದ್ತಾರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಮಡಿಕೇರಿ ಪುಟಾಣಿ ನಗರ ಅಂಗನವಾಡಿ ಕೇಂದ್ರದಲ್ಲಿ ಅನಿಮಿಯಾ ಹಂಗೆ ಆರೋಗ್ಯ ತಪಾಸಣೆನ ಆರ್ಬಿಎಸ್ಕೆ ತಂಡದ ಕಡೆಯಿಂದ ನಡೆಸಿದ್ದು. ಈ ಹೊತ್ತಲ್ಲಿ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮೇಪಾಡಂಡ ಸವಿತಾ ಕೀರ್ತನಾವು ಮಾತಾಡಿ, ಜನವರಿ 2026 ವರ್ಷದಲ್ಲಿ 2 ಬಾರಿ ಅಂಗನವಾಡಿ ಕೇಂದ್ರದ ವ್ಯಾಪ್ತಿಗೆ ಬರುವ 6 ತಿಂಗಳಿಂದ 5 ವರ್ಷದ ಮುಟ್ಟದ ಮಕ್ಕಳಿಗೆ ಅನಿಮಿಯಾ ತಪಾಸಣೆ ಮಾಡಿ ಮಕ್ಕಳ ರಕ್ತಹೀನತೆ ತಡೆಗಟ್ಟುವ ಪ್ರಯತ್ನನ ಆರೋಗ್ಯ ಇಲಾಖೆ ಹಂಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಕಾರದೊಟ್ಟಿಗೆ ಶುರು ಮಾಡಿಳು ಅಂತ ಹೇಳ್ದು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಸಹಯೋಗಲಿ ವಿಧಿ ವಿಜ್ಞಾನ ಶಾಸ್ತ್ರ ವಿಭಾಗ ವತಿಯಿಂದ ತುರ್ತು ಆರೈಕೆಯಲ್ಲಿ ವೈದ್ಯಕೀಯ ಕಾನೂನು ಅಗತ್ಯತೆಗಳು ಮತ್ತು ಮೂಲಭೂತ ಜೀವ ಬೆಂಬಲ ಕುರಿತು ಕಾರ್ಯಾಗಾರ ಇದೇ ತಿಂಗಳ ತಾರೀಕು 8 ಮತ್ತು 9 ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಸಭಾಬಡೆಯಲ್ಲಿ ನಡೆದಿದೆ. ಈ ಹೊತ್ತಲ್ಲಿ ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರು ಮತ್ತು ವಿರಾಜಪೇಟೆ ಕ್ಷೇತ್ರ ಶಾಸಕರಾದ ಎಸ್ ಪೊನ್ನಣ್ಣ, ಮಡಿಕೇರಿ ಕ್ಷೇತ್ರ ಶಾಸಕರಾದ ಡಾಕ್ಟರ್ ಮಂತರ್ಗೌಡ, ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿಯವರು ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವೆ. ರಾಷ್ಟ್ರಕವಿ ಕುವೆಂಪು ಅವರ ವಿಶ್ವ ಮಾನವ ಸಂದೇಶನ ಶಿಕ್ಷಕರು ಮತ್ತು ವಿದ್ಯಾರ್ಥಿಗ ಸಮಾಜದ ಎಲ್ಲ ಕಡೆ ಹಂಚಿಕೊತ್ತ ಕೊಡಗು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಪ್ರೊಫೆಸರ್ ಅಶೋಕ್ ಸಂಗಪ್ಪ ಅವರು ಕರೆ ಕೊಟ್ಟಳು. ಚಿಕ್ಕಾಳುವಾರ ಜ್ಞಾನ ಕಾವೇರಿ ಆವರಣದ ಹಾರಂಗಿ ಸಭಾವಾಡಲ್ಲಿ ಏರ್ಪಾಟು ಮಾಡಿದ್ದ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನಾಚರಣೆ ಮತ್ತು ವಿಶ್ವ ಮಾನವ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿದ ಅವರು, ಜಾತಿ ಮತ ಧರ್ಮದ ಗಡಿಗಳನ್ನ ಮೀರಿ ಮಾನವನ ವೈಚಾರಿಕತೆ ಮತ್ತು ನೈತಿಕ ಬೆಳವಣಿಗೆಗೆ ಪ್ರೋತ್ಸಾಹಿಸಕೂತ ಅವು ಹೇಳ್ದು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ, ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್, ವಿರಾಜಪೇಟೆ ತಾಲೂಕು ಲ್ಯಾಂಬ್ಸ್ ತಿತಿಮತಿ ಇವರ ಸಂಯುಕ್ತಾಶ್ರಯದಲ್ಲಿ ಗಿರಿಜನ ದೊಡ್ಡ ಪ್ರಮಾಣದ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷರು ಆಡಳಿತ ಮಂಡಳಿ ಸದಸ್ಯರುಗಳಿಗೆ ಸಹಕಾರ ಕಾಯ್ದೆ ಕಾನೂನು ಹಂಗೆ ಸಂಘದ ಅಭಿವೃದ್ಧಿ ಕುರಿತು ತರಬೇತಿ ಕಾರ್ಯಕ್ರಮ ನಡೆತ. ಈ ಹೊತ್ತಲ್ಲಿ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ನ ಅಧ್ಯಕ್ಷ ಪಳೆಯಂಡ ಯು ರಾಬಿನ್ ದೇವಯ್ಯ ಅವರು ಮಾತಾಡಿ, ಮುಗ್ಧಗಿರಿ ಜನರನ್ನ ಯಾರು ಕೂಡ ನಿರ್ಲಕ್ಷ್ಯ ಮಾಡಿಕಾದ ಸರ್ಕಾರದ ಯೋಜನೆಗ ಇವರ ಮನೆ ಬಾಗಿಲಿಗೆ ತಲುಪುಗುತ್ತಾ ಇವು ತಿಳಿಸಿದವು. ಪೊನ್ನಂಪೇಟೆನ ಹಳ್ಳಿಗಟ್ಟಲಿರುವ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ವತಿಯಿಂದ ಮೆಟೀರಿಯಲ್ಸ್ ಆ್ಯಂಡ್ ಟೆಕ್ನಾಲಜಿಗಳಲ್ಲಿನ ಪ್ರಗತಿಗಳ ಮೆಕ್ಯಾನಿಕಲ್ ಮತ್ತು ಕ್ರಯೋಜೆನಿಕ್ ದೃಷ್ಟಿಕೋನಗಳು ಇದರ ಬಗ್ಗೆ 6 ದಿನಗಳ ಏರ್ಪಾಟು ಮಾಡಿದ್ದ ಎಐಸಿಟಿಐ ಪ್ರಾಯೋಜಿತ ಫ್ಯಾಕಲ್ಟಿ ಅಭಿವೃದ್ಧಿ ಕಾರ್ಯಕ್ರಮದ ಆಖಿರಿ ಜಂಬರ ನಡೆದ.